ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಚರಿಸುತ್ತಿದೆ ವಿಶ್ವಾಸ ಹಾಗೂ ಸಂತಸ ತುಂಬಿದ ಮತ್ತೊಂದು ವರ್ಷ. ಈ ಬ್ಯಾಂಕ್ ಡೇ SBI ತನ್ನ ಗ್ರಾಹಕರು, ಸಿಬ್ಬಂದಿ, ಸ್ಟೇಕ್ ಹೋಲ್ಡರ್ಸ್ ಮತ್ತು ಅವರ ಕಠಿಣ ಪರಿಶ್ರಮ ಮತ್ತು ನಂಬಿಕೆಯು SBIಗೆ ರಾಷ್ಟ್ರದ ಜನರ ಕನಸುಗಳನ್ನು ಈಡೇರಿಸಲು ಸಹಾಯ ಮಾಡುತ್ತಿರುವ ಎಲ್ಲರಿಗೂ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಿದೆ. ಹ್ಯಾಪಿ ಬ್ಯಾಂಕ್ ಡೇ. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಸಮಗ್ರ ಕೃಷಿಯ ಅನುಭವಗಳು ಕುರಿತು ಹಿರಿಯೂರು ತಾಲೂಕು ಬುರ್ಜನರೊಪ್ಪ ಗ್ರಾಮದ ಕೃಷಿಕ ವಿಟಿ ತಿಪ್ಪೇಸ್ವಾಮಿ ಅವರೊಂದಿಗೆ ಸಂದರ್ಶನವನ್ನ. ರೈತ ಬಂಧವರೇ, ಈ ದಿನ ನಮ್ಮ ಜೊತೆ ಹಿರಿಯೂರು ತಾಲೂಕು ಬುರ್ಜನರೊಪ್ಪ ಗ್ರಾಮದ ಪ್ರಗತಿಪರ ಕೃಷಿಕರಾದ ವಿಟಿ ತಿಪ್ಪೇಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸಮಗ್ರ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದರೆ. ತಿಪ್ಪೇಸ್ವಾಮಿ, ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ನಮಸ್ಕಾರ ಸರ್. ತಿಪ್ಪೇಸ್ವಾಮಿ, ಈ ಕೃಷಿ ಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ? ಈಗ ಈ ಕೃಷಿಯಲ್ಲಿ ನಾನು ತೊಡಗಿಸಿಕೊಂಡಿದ್ದು ಈಗ 50 ವರ್ಷ ಆಯ್ತು ಸರ್. 50 ವರ್ಷ ಎಜುಕೇಶನ್ ಬಿಟ್ಟು ಬಂದ್ಬಿಟ್ಟು ನಾನು ಈ ಕೃಷಿಗೆ ನಾನು ಇದು ಮಾಡ್ತಾ ಇದ್ದೇನೆ. ಎಲ್ಲಿವರೆಗೆ ಓದಿದ್ರಿ? ಈಗ ಓದಿದೆ ಅಲ್ಲಿ. ನನಗೆ ಏನು 1 ವರ್ಷ ಯಾಕೋ ನನಗೆ ಇದಾಗ್ಲಿಲ್ಲ, ಮನೆ ಕಡೆ ಸ್ವಲ್ಪ ಇದಾಯ್ತು. ಜಮೀನ್ ಇತ್ತಲ್ಲ, ಜಮೀನ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕೃಷಿ ಬಗ್ಗೆ ನಾನು ಈ ಗಮನ ಹರಿಸ್ಬಿಟ್ಟು ಈ ಕಡೆ ವಾಪಸ್ ಅದೇ ಬಂದ್ಬಿಟ್ಟೆ. ಎಷ್ಟು ವರ್ಷ ನಿಮಗೆ ಈಗ ವಯಸ್ಸು? ಈಗ ನನಗೆ 77 ವರ್ಷ ಸರ್. 72-46. ಅವಾಗ ನೀವು ಬಿ ಓದಿರಲ್ಲ, ಅವಾಗೆಲ್ಲ ಕೆಲಸ ಸಿಗ್ತಿತ್ತು, ಕೆಲ್ಸಕ್ಕೆ ಹೋಗ್ಬೇಕಂತ ಅನಿಸ್ಲಿಲ್ಲ? ಹೋಗ್ಬೇಕು ಅಂತಲೇ ಹೋದೆ. ಆದ್ರೆ ಮನೆ ಕಡೆ ಒಟ್ಟು ಕುಟುಂಬ 125 ಎಕರೆ ಇದ್ದದ್ದು, ಎಲ್ಲ ಹಣ್ಣು, ನಾವು 5 ಜನ ಅಣ್ಣ ತಮ್ಮಗಳಲ್ಲ ಜೊತೆಗೆ ಇದ್ವಲ್ಲ, ಬಹಳ ನೋಡ್ಕೊಂಡು ಅದು ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಬಿಟ್ಟು ವಾಪಸ್ ಅದೇ ಬಂದೆ. ಈ ಕೃಷಿ ಬದುಕು ಯಾವತ್ತು ಕಷ್ಟ ಅನ್ಸಿಲ್ಲ? ಇಲ್ಲ ಸರ್, ನನಗೆ ನಾವು ಕಷ್ಟ ಅನ್ಸಲ್ಲ. ಕಷ್ಟ ಯಾಕಂದ್ರೆ ನಾವು ಜಮೀನಲ್ಲಿ ಹೋಗ್ತೀವಿ, ಕೆಲಸ ಮಾಡ್ತಾ ಇರ್ತೀವಿ. ನಮಗೆ ಏನು ಖುಷಿ ಅಂತ ಅಂದ್ರೆ ಬೆಳೆದು ಬೆಳೆ ನಮಗೆ ಕೈಗೆ ಚೆನ್ನಾಗಿ ಸಿಕ್ಕಾಗ, ಏ ಇದನ್ನು ಬಿಟ್ಟುಬಿಟ್ಟು ಅವರು ಗೌರ್ಮೆಂಟ್ ಕೊಡೋ ಸಂಬಳಕ್ಕೆ ನಾವ್ಯಾಕೆ ಕೈ ಚಾಚಬೇಕು, ನಾವು ಬೆಳೆದ್ಬಿಟ್ಟು ನಾವು ಇದು ಮಾಡೋಣ ಅಂತ ಹೇಳಿಬಿಟ್ಟು ನಾವು ಇದು ಮಾಡಿದ್ವಿ. ನನಗೆ ಅವಾಗ ಆಸಕ್ತಿ ಬಂತು, ನಾನು ಕೃಷಿನಲ್ಲೇ ತೊಡಗಿಸಿಕೊಂಡು ಬಿಟ್ಟು ಸ್ವಲ್ಪ ನಮ್ಮ ತಂದೆಯವರನ್ನು ಅಡಿಕೆ ತೋಟ ಮಾಡಿದ್ರು ಮೊದಲು, ಅದು ಬರಗಾಲ ಬಂದ್ಬಿಟ್ಟು ಅಡಿಕೆ ಹೋಯ್ತು. ತಿರ್ಗಿ ಈಗ ಹೊಸದಾಗಿ 15 ವರ್ಷ ಆಯ್ತು, ನಾನು ಸ್ವಂತ 3 ಎಕರೆ ಅಡಿಕೆ ಹಾಕಿದ್ದೀನಿ. ಈಗ 45-50 ವರ್ಷದಿಂದ ಈ ಕೃಷಿ ಮಾಡ್ತಾ ಇರಲ್ಲ, ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಾ? ನಮ್ಗೆ ಲಾಭದಾಯಕನೇ ಅನ್ಸುತ್ತ ಸರ್. ವರ್ಷಾನು ನಮಗೆ ಅದರಲ್ಲಿ ಲಾಭ ಬಂದದ್ನ ನಮ್ಮ ತಂದೆಯವರು ಜಮೀನ್ ತಗೊಂಡು ಅದನ್ನ ಇಂಪ್ರೂವ್ ಮಾಡ್ಕೊಂತ ಬಂದ್ರು. ಅವ್ರು ಮಾಡಿದ್ದನ್ನ ಕಳಿಬಾರ್ದು ಅಂತ ಹೇಳ್ಬಿಟ್ಟು ಅದನ್ನೇ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂತ ಕೊಳವೆ ಬಾವಿ ಕೊರೆಸಿಬಿಟ್ಟು ನೀರಾವರಿಗಳು ಮಾಡಿದ್ವಿ, ಅಡಿಕೆ ಇದು ಮಾಡಿದ್ವಿ. ಆಮೇಲೆ ಈರುಳ್ಳಿ ಬಾಳಿ ಬೆಳೀತಾ ಇದ್ವಿ ಸರ್. ಅದು ಇತ್ತೀಚೆಗೆ ಈಗ 3 ವರ್ಷ ಈರುಳ್ಳಿ ಎಲ್ಲ ಕೈ ಕೊಟ್ಟಿದ್ದರಿಂದ ಈಗ 3 ವರ್ಷ ಈರುಳ್ಳಿ ಕೈ ಬಿಟ್ಟಿದ್ದೀವಿ. ಆದರೆ ಈಗ ಮತ್ತೆ 3 ಎಕರೆ ಹಾಕಿ ಶುರು ಮಾಡಿದ್ದೀವಿ ಸರ್. ಒಟ್ಟು 8 ಎಕರೆ ಜಮೀನು ಇದೆ ನಿಮ್ದು? ನಮ್ದು ಒಟ್ಟು ನನ್ನ ಹೆಸರಿಗೆ ಬಂದಿರೋದು 25 ಎಕರೆ ಇದೆ ಸರ್. 25 ಎಕರೆ ನೀರಾವರಿನ ಕುಷ್ಕಿ ಜಮೀನು ಮಾಡಿದ್ರೆ ಸೀದಾ 25 ಎಕರೆ ನೀರು ಹರಿಯುತ್ತೆ ಸರ್. ಆದ್ರೆ ಮಾಡಕ್ ಆಗಲ್ಲ, ಒಂದು 10-15 ಎಕರೆ ನೀರಾವರಿ ಮಾಡ್ತೀವಿ, ಇದ್ದದ್ದು ಬೆದ್ಲಿಗೆ. ಬೆದ್ಲಲ್ಲೆಲ್ಲ ಏನೇನ್ ಬೆಳೆಗಳು ಬೆಳಿತೀರಾ? ಶೇಂಗಾನೂ ಹಾಕ್ತಿವಿ ಕೆಂಪು ನೆಲಕ್ಕೆ, ಮೆಕ್ಕೆಜೋಳ ಹಾಕ್ತಿವಿ ಮೇನ್ ನಮಗೆ, ಮೆಕ್ಕೆಜೋಳ ಕಡ್ಲೆ ಅದೇ ಸರ್. ಚೆನ್ನಾಗಿ ಇಳುವರಿ ಬರುತ್ತಾ? ಇಳುವರಿ ಈಗ 3 ವರ್ಷ ಇಳುವರಿ ಬಹಳ ಚೆನ್ನಾಗಿ ಬಂತು ಸರ್, ಲಾಭದಾಯಕನೂ ಆಯ್ತು. ಈ ವರ್ಷ ಯಾಕೋ ಏನೋ ಮಳೆಗ ಕಮ್ಮಿ ಕೈ ಕೊಟ್ಬಿಟ್ಟು ಬಹಳ ಇದ ಮಾಡ್ತಾ ಐತೆ. ಈ ನೀರಾವರಿ ಬೆಳೆಗಳಿಗೆ ಉಳಿಸ್ಕೊಂಡ್ರೆ ಬೆದ್ಲ ಬೆಳೆ ಒಂದ್ ಸ್ವಲ್ಪ ಖರ್ಚು ಕಡಿಮೆ, ಚೆನ್ನಾಗಿ ಮಳೆ. ಬೆದ್ಲ ಬೆಳೆ ಖರ್ಚು ಕಮ್ಮಿ ಸರ್, ಈಗ ಕಡಲೆ ಹಾಕ್ತಿವಿ ಬೆದ್ಲಿಗೆ, ಖರ್ಚು ಕಮ್ಮಿ, ಆದಾಯ ಬರುತ್ತೆ. ನೀರಾವರಿ ಅಂತಂದ್ರೆ ಮೆಕ್ಕೆಜೋಳಕ್ಕೆ ಅದಕ್ಕೆಲ್ಲ ಖರ್ಚು ಮಾಡಬೇಕು, ಆದ್ರೂ ಉಳಿತಾಯ ಆಗುತ್ತೆ. ಈರುಳ್ಳಿ ಅಷ್ಟು ಒಂದೊಂದು ಸಾರಿ ಲಾಸ್ ಆಗೋದಿಲ್ಲ ಯಾವಾಗಲೂ. ಅಂದ್ರೆ ಚೆನ್ನಾಗಿ ಮಳೆ ನಡೆಸಿದ್ರೆ ಬೆದ್ದಲನ್ನು ಒಳ್ಳೆ ಇಳುವರಿ ಬಂದು ಲಾಭದಾಯಕ ಬೆಳೆ ಅಂತೀರ ಸರ್. ಈಗ ನೀರಾವರಿಯಲ್ಲಿ ಏನೇನು ಬೆಳೆಗಳು ಬೆಳಿತೀರ? 1 ವರ್ಷ ಒಂದು ಬದನೆ ಗಿಡ ಹಾಕಿದ್ವಿ, ಆದ್ರೂ ರೋಗಗಳು ಜಾಸ್ತಿ ಆಗಿಬಿಟ್ಟು ಈಗ ತರಕಾರಿ ಬೆಳೆಯೋದು ಬೇಡ ಅಂತ ಹೇಳಿಬಿಟ್ಟು ಮೆಕ್ಕೆಜೋಳ, ಕಡಲೆ, ಈರುಳ್ಳಿ, ಈಗ 3 ಎಕರೆ ಅಡಿಕೆ ಗಿಡ ಐತೆ, ಈಗ 4 ಎಕರೆ ಅಡಿಕೆ ಗಿಡ ಹಾಕೋದಕ್ಕೆ ತಯಾರು ಮಾಡ್ತಾ ಇದ್ದೀನಿ. ಅದು 3 ಎಕರೆ ಎಲ್ಲ ಅಲ್ಲೇ ಫಸಲು ಬರ್ತಾ ಇದೆಯಾ ಈ ಅಡಿಕೆ? ಸರ್ ಅಲ್ಲೇ ಈಗ 5 ವರ್ಷದಿಂದ ಅಲ್ಲೇ ಪೂರಾ ಫಸಲು ಸಿಗ್ತಾ ಇದೆ. ಈಗ 15 ವರ್ಷ ಆಯ್ತು ಅಡಿಕೆ ಗಿಡ ಕಟ್ಟಿ, ಈಗ 5-6 ವರ್ಷದಿಂದ ವರ್ಷಕ್ಕೂ ಜಾಸ್ತಿ ಆಗ್ತಾ ಹೋಗುತ್ತೆ. ಹೋದ ವರ್ಷ ಒಂದು ಸ್ವಲ್ಪ ಮಳೆ ಜಾಸ್ತಿ ಆಗಿ ಬೆಳೆ ಕಮ್ಮಿ ಆಯಿತು, ಈ ಸಾರಿ ಫಸಲು ಚೆನ್ನಾಗಿದೆ. ಈರುಳ್ಳಿ ಮೆಕ್ಕೆಜೋಳ ಈ ತರ ಬೆಳೀತಂತ ರೈತರು ಈ ಅಡಿಕೆ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು? ಕೂಲಿ ಅಭಾವ ಸರ್. ಈಗ ಎತ್ತು ತಲೆನೆ ಕೂಲಿ ಹೋಗಿ ಕರೆದೇಟ್ಗೆ ಎಷ್ಟೊತ್ತು ಕೆಲಸ ಐತೆ ಅಂತ ಕೇಳ್ತಾರೆ. ಮೊದ್ಲು ಅದೆಲ್ಲ ಕೇಳ್ತಿರ್ಲಿಲ್ಲ. ಸಾಯಂಕಾಲ ತನಕ ಮಾಡ ಏನ್ ಬೆಳಿಗ್ಗೆ ಬಂದ್ರೆ 2 ಗಂಟೆಗೆ ಬಿಡ್ತೀರ, 1 ಗಂಟೆಗೆ ಬಿಡ್ತೀರ, 500 ರೂಪಾಯಿ ಕೇಳ್ತಾರೆ ಗಂಡಾಳು. ಹೆಣ್ಣಾಳು 250 ರೂಪಾಯಿ ಕಮ್ಮಿ ಬರೋದೇ ಇಲ್ಲ. ಅದು ಬಂದು 7:30-8 ಗಂಟೆ ಆಗುತ್ತೆ ಹೊಲಕ್ಕೆ ಹೋಗೋ ಅಷ್ಟೊತ್ತಿಗೆ ಅಲ್ಲಿ 2 ಗಂಟೆಗೆ ಮೊಬೈಲ್ ಇಟ್ಕೊಂಡಿರ್ತಾರೆ. ಹೆಣ್ಮಕ್ಳು ಪ್ರತಿಯೊಬ್ಬರು ಮೊಬೈಲ್ ಇಟ್ಕೊಂಡಿರ್ತಾರೆ, ನೋಡ್ತಾರೆ ಟೈಮ್ ಆಯ್ತು ಎಂದು ಹೋಗ್ತಾರೆ ಸರ್. ಅದರಿಂದ ಈ ಕೂಲರ್ ಪ್ರಾಬ್ಲಮ್ ಬೇಡ ಅಂತ ಹೇಳಿಬಿಟ್ಟು ಅಡಿಕೆಗೆ ಎಲ್ಲ ಜನ ಮುಗಿ ಬೀಳ್ತಾ ಇದ್ದಾರೆ ಸರ್. ಮೊದಲು ನೀವು ಅಪ್ಪಾಜಾರ್ ಬೆಳೆಸಿದಂತ ತೋಟ ಎಲ್ಲ ಬರಗಾಲ ಬಂದು ಒಣಗೋಗ್ಬಿಡ್ತು ಅಂತ ಹೇಳಿದ್ರಿ, ಮತ್ತೆ ನೀವು ಅಡಿಕೆ ನಾಟಿ ಮಾಡಿದ್ರ, ಮತ್ತೆ ಅಡಿಕೆ ಹಾಕೋದ್ ಬೇಡ ಅಂತ ಏನು ಅನ್ನಿಸ್ಲಿಲ್ಲ? ಇಲ್ಲ ಸರ್, 1 ವರ್ಷ ಸ್ವಲ್ಪ ಅಭಾವ ಆಯ್ತು, ಆದ್ರೂ ಬೇರೆ ಕಡೆಯಿಂದ ನೀರು ತಂದು ಮೇಂಟೈನ್ ಮಾಡಿದ್ವಿ. ಅಲ್ಲಿಂದ ಇವಾಗ ಬೋರು 380 ಅಡಿ ಬೇಕಾದಷ್ಟು ನೀರು ಬಿದ್ದಿತ್ತು. ಅದು 1-8 ವರ್ಷ ನೀರು ಚೆನ್ನಾಗೆ ಬಂತು. ಬರಗಾಲ 1-2 ವರ್ಷ ಬರಗಾಲ ಬಂತಲ್ಲ, ನೀರು ಕಮ್ಮಿ ಆಯಿತು. ಮತ್ತೆ 580 ಅಡಿ ರೀಬೋರ್ ಮಾಡಿದ್ವಿ, ಅವಾಗ ನೀರು ಆಯಿತು. ಅಲ್ಲಿಂದ ಇತ್ತಲಾಗೇನು ನೀರಿಂದೇನು ಪ್ರಾಬ್ಲಮ್ ಇಲ್ಲ. ಅಡಿಕೆ ಸಸಿ ಎಲ್ಲ ನೀವೇ ಸಸಿ ಉತ್ಪಾದನೆ ಮಾಡಿ ನಾಟಿ ಮಾಡ್ತಾರ ಅಥವಾ ಬೇರೆ ಕಡೆಯಿಂದ ಕೊಂಡ್ಕೊಂಬಂದ್ರ? ಇಲ್ಲ ಸರ್, ಅಡಿಕೆ ಗೋಟ್ ತಂದುಬಿಟ್ಟು ನಾವೇ ಮನೆಯಲ್ಲಿ ಪ್ರಿಪೇರ್ ಮಾಡಿ ಪಾಕೆಟ್ಗೆ ಹಾಕಿ ಪಾಕೆಟಿಂದ ನಾವು ಹೊಲಕ್ಕೆ ಹಾಕ್ತೀವಿ. ಅಂತರ ಎಷ್ಟು ಕೊಡಿದೆ ಸಾಲಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ? ಸಾಲಿಂದ ಸಾಲಿಗೆ 8-7 ಅಡಿ 8-7 ಅಡಿ 8-7 ಅಡಿ ಮಾಡಿ. ಕೆಲವು ರೈತರು ಇನ್ನು 6-7 ಅಡಿ ಮಾಡ್ತಾರೆ ಗಿಡಗಳ ಸಂಖ್ಯೆ ಜಾಸ್ತಿ ಆಗಲಿ ಅಂತ. ಕೆಲವರು 8-9 ಮಾಡ್ತಾರೆ ಸ್ವಲ್ಪ ಜಾಸ್ತಿ. ದೊಡ್ಡ ಟ್ಯಾಕ್ಟ್ರಿ ಎಲ್ಲ ಓಡಾಡಿ ಮಣ್ಣು ಗೊಬ್ಬರ ಎಲ್ಲ ಮಧ್ಯೆ ಓಡಾಡಿದ್ರೆ ಅನುಕೂಲ ಆಗುತ್ತೆ ಅಂತೇಳಿ ಅದನ್ನು ಮಾಡ್ತಾರೆ ಸರ್. ಯಾವ್ದು ಅಂತರ ಒಳ್ಳೇದಂತೀರಾ? 8-7 ಸರಿ ಸರ್. 8-7 ಸರಿ ಅಂತೀರ. ಗಿಡಗಳು ಮಧ್ಯದಲ್ಲಿ ಮತ್ತೆ ಈ ಟ್ಯಾಕ್ಟ್ರಿ ಅವೆಲ್ಲ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಕೆಲವು ಸರಿ. ಗಿಡ ದೊಡ್ಡವಾದಾಗ ಗೊಬ್ಬರ ಮಣ್ಣು ಎಲ್ಲ ಹೊರಗಡೆಯಿಂದ ಒತ್ತಾಕ್ಬೇಕಾಗತ್ತೆ, ಸ್ವಲ್ಪ ಅಂತರ ಜಾಸ್ತಿ ಕೊಟ್ರೆ ಅನುಕೂಲ ಆಗುತ್ತಲ್ಲ? ಅನುಕೂಲ ಆಗುತ್ತೆ ಸರ್, ಆದ್ರೆ ಗಿಡ ಕಮ್ಮಿ ಆಗ್ತವೆ ಅಂತ ಹೇಳ್ಬಿಟ್ಟು ಸುತ್ತ ಗೊಬ್ಬರ ಮಣ್ಣು ಸುತ್ತ ಏರ್ಕೆಂತೀವಿ, ಆಮೇಲೆ ಕೂಲರ್ ಇಟ್ಟು ಇದು ಮಾಡ್ತೀವಿ. ಈಗ ಅಡಿಕೆ ನಾಟಿ ಮಾಡಿದ್ಮೇಲೆ ಫಸಲು ಬರ್ಲಿಕ್ಕೆ 4-5 ವರ್ಷ ಬೇಕಾಗುತ್ತೆ? 6 ವರ್ಷ ಬೇಕು. 5ನೇ ವರ್ಷದಾಗೆ ಒಂದೊಂದು ಬರುತ್ತೆ, 6ನೇ ವರ್ಷದಾಗೆ ಒಂದು ಸ್ವಲ್ಪ ಬರುತ್ತೆ, ಒಟ್ಟಿನಾಗೆ ವರ್ಷಕ್ಕೂ ಜಾಸ್ತಿ ಆಗಿ 8ನೇ ವರ್ಷದಿಂದ ಪೂರ ಫಸಲು ಸಿಗುತ್ತೆ ಸರ್. ಪ್ರಾರಂಭದಲ್ಲಿ ಹಾಕಿದ 1-2ನೇ ವರ್ಷದಲ್ಲಿ ಎಲ್ಲ ಕೆಲವರೆಲ್ಲ ಬಾಳೆ ಪಪ್ಪಾಯಿ ಇಂತ ಅಂತರ ಬೆಳೆಗಳು ಬೆಳೀತಾರೆ, ನೀವೇನಾದ್ರೂ ಬೆಳಿತೀರಾ? ಬಾಳೆ ಹಾಕಿದ್ದೆ ಸರ್ ಫಸ್ಟ್ಗೆನೆ, 2 ವರ್ಷ ನೋಡಿದೆ ಬಾಳೆ ಮನೆ ಖರ್ಚುಗಳಿಗೆ ಬರ್ತಾ ಇತ್ತು, ಅದರಲ್ಲೇನು ಲಾಸ್ ಆಗ್ಲಿಲ್ಲ. 2 ವರ್ಷ ಅದರಲ್ಲಿ ಮನೆಗೆ ಖರ್ಚು ಎಲ್ಲ ಮೇಂಟೈನ್ ಆಯ್ತು. 3ನೇ ವರ್ಷ ಪೂರ ಗಿಡಗಳು ಇದಾಗ್ತವೆ ಅಡಿಕೆ ಗಿಡ ಅಂತ ಹೇಳ್ಬಿಟ್ಟು ಪೂರ ತೆಗೆದು ಬಿಟ್ಟು ಬರೀ ಈಗ ಅಡಿಕೆ ಒಂದು ಇಟ್ಕೊಂಡು. ಮತ್ತೆ ನೀರು ನಿರ್ವಹಣೆ ಎಲ್ಲ ಯಾವ ರೀತಿ ಮಾಡ್ತಾರೆ ಅಡಿಕೆಗೆ? ಫಸ್ಟ್ಗೆ ಎಲ್ಲ ಡ್ರಿಪ್ ಮಾಡಿಸಿದ್ವಿ ಸರ್, ಪ್ರತಿಯೊಂದಕ್ಕೂ 3 ವಾಲ್ವ್ ಮಾಡಿಬಿಟ್ಟು ಡ್ರಿಪ್ ಮುಖಾಂತರನೇ ಮಾಡಿದ್ವಿ. ಫಸ್ಲಿಗೆ ಬಂತು, ಬರೇ ಗಿಡ ಸುತ್ತ ಮಾತ್ರ ನೆನೆಯುತ್ತಲ್ಲ, ನಾವು ಯಾಕೆ ಸ್ಪ್ರಿಂಕ್ಲರ್ ಹಾಕಬಾರ್ದು, ರೌಂಡ್ ಪೂರ ಒಡೆಯುತ್ತಲ್ಲ, ಬಿದ್ದದ ಗರಿ ಪೂರ ನೆನೆಯುತ್ತಲ್ಲ, ಅದಕ್ಕೆ ಪೂರ ಕೊಳತೋಗುತ್ತಲ್ಲ ಅಂತ ಹೇಳಿಬಿಟ್ಟು ಈಗ ಸ್ಪ್ರಿಂಕ್ಲರ್ ಮಾಡಿದ್ವಿ ಸರ್. ಈ ಸ್ಪ್ರಿಂಕ್ಲರ್ ಮಾಡಿದ್ರೆ ಜಾಸ್ತಿ ಕಳೆ ಬೀಳುತ್ತೆ, ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ ಅಂತ ರೈತರು? ಆಗುತ್ತೆ ಸರ್, ಕಳೆ ಬರುತ್ತೆ, ಬರಲ್ಲ ಅಂತ ಹೇಳಲ್ಲ, ಆದ್ರೆ ನಾವು ನಿರ್ವಹಣೆ ಮಾಡಬೇಕು ಅದೇ ಚೆನ್ನಾಗೆ. ಪ್ರತಿಯೊಂದು ಗರಿ ನಾವು ಏನು ಕಸ ಕಡ್ಡಿ ತಗೊಂಡು ಹಾಕಿ ಹಾಕಿದ್ದನ್ನು ಕೊಳತೋಗುತ್ತೆ, ಗೊಬ್ಬರ ಆಗುತ್ತೆ ಅದು. ಮತ್ತೆ ಇದು ಕಳೆನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ ಕಳೆ ಬಂದ್ರೆ? ಅಕಸ್ಮಾತ್ ಏನನ್ನ ಜಾಸ್ತಿ ಕಳೆ ಬಂತು ಅಂತಂದ್ರೆ ಕಳೆನಾಶಕ ಹೊಡಿಸ್ತೀನಿ ಸರ್ ಒಂದ್ಸಾರಿ, ಆಮೇಲೆ ಸಣ್ಣದಾದಾಗಲೇ ಕಳೆ ತೆಗಿಸ್ಬಿಡ್ತೀವಿ. ಜಾಸ್ತಿ ಕಳೆನಾಶಕ ಸಿಂಪರಣೆ ಮಾಡಿದ್ರೆ ಇಳುವರಿ ಕಡಿಮೆ ಆಗುತ್ತೆ ಅಂತಾರಲ್ಲ ರೈತರು? ಹೇಳ್ತಾರೆ ಸರ್, ಅದಕ್ಕೆ ಅದನ್ನ ಜಾಸ್ತಿ ಸಿಂಪರಣೆ ಮಾಡಲ್ಲ. ಏನೋ ಒಂದ್ಸಾರಿ ಈ ಕೂಲರ್ ಅಭಾವ ಆದಾಗ ಅದೇ ಕೂಲರೇ ಸಿಗಲ್ಲ, ಬೀಜ ಆಗಿಬಿಡುತ್ತೆ ಅನ್ನೋ ಟೈಮ್ನಲ್ಲಿ ಔಷಧಿ ಹೊಡೆಯುತ್ತೇವೆ. ಮತ್ತೆ ಇದಕ್ಕೆಲ್ಲ ಚೆನ್ನಾಗಿ ಇಳುವರಿ ಬರ್ಬೇಕಂದ್ರೆ ಮೇಲ್ ಗೊಬ್ಬರ ಕೊಡಬೇಕಾಗತ್ತೆ. ಕೆಲವರು ವರ್ಷಕ್ಕೊಂದ್ಸರಿ 2 ಸರಿ ಮೇಲ್ ಗೊಬ್ಬರ ಕೊಡ್ತಾರೆ, ನೀವೇನೇನು ಗೊಬ್ಬರ ಕೊಡ್ತೀರಾ? ಫರ್ಟಿಲೈಸರ್ಸ್ ಫಸ್ಟ್ಗೆ NPK ಆಮೇಲೆ ಬೇರೆ ಯಾವ್ಯಾವ ಎಲ್ಲ ಕೊಟ್ಟಿವಿ. ಆ ವರ್ಷ ಬೆಳೆನೂ ಒಂದು ಸ್ವಲ್ಪ ಇದಾಯಿತು, ಡಾಕ್ಟರ್ ಸಾಯಲ್ ಕೊಡ್ರಿ ಅಂತ ಅಂದರು, ಅದನ್ನ ಕೊಟ್ಟು ನೋಡಿದ್ವಿ, ನಮ್ಗೆ ಅದು ಯಾಕೋ ಯಾವುದೋ ಸರಿ ಇರಲಿಲ್ಲ. ಈಗ 3 ವರ್ಷದಿಂದ ಕುರಿ ಗೊಬ್ಬರ ದನ ಗೊಬ್ಬರ ಏರ್ತಾ ಇದ್ವಿ. ಈಗ ಮಣ್ಣು ಏರಿದ್ವಿ, ಸೊಟ್ಟ ಮಣ್ಣು ಸುತ್ತ ಏರಿದ್ವಿ, ಈಗ ಅದನ್ನ ಹಾಕಬೇಕು. ಈಗ ಪ್ರತಿ ವರ್ಷನು ಡಿಸೆಂಬರ್ನಲ್ಲಿ ರೋಟೋವೇಟರ್ ಹೊಡೆದ್ಬಿಟ್ಟು 2 ಕಡೆಗೆ ರೋಟೋವೇಟರ್ ಹೊಡೆದು ಎಲ್ಲ ನಿರ್ವಹಣೆ ಮಾಡ್ತೀವಿ, ಕಸ ಕಡ್ಡಿ ಎಲ್ಲ ಕತ್ತರಿಸಿ ಇದ್ಮಾಗ ಹೋಗುತ್ತೆ, ಅದು ಗೊಬ್ಬರ ಆಗುತ್ತೆ. ಅಂದ್ರೆ ಕೊಡಿಗೆ ಗೊಬ್ಬರ ಕುರಿ ಗೊಬ್ಬರ ಕೊಡೋದ್ರಿಂದ ಅನುಕೂಲ ಅಂತೀರ? ಅನುಕೂಲ ಸರ್, ಅದು ಕೊಡದೇ ಇದ್ರೆ ಫಸಲೇ ಸಿಗಲ್ಲ ಸರ್. ಹೌದು, ಗೊಬ್ಬರ ನೀರು ಒಂದು ಇದ್ದು ಬಿಟ್ಟ ಅಂದ್ರೆ ಅಡಿಕೆ ಅಷ್ಟು ಇದು ಬೇರೆ ಇನ್ಯಾವುದೂ ಆಗಲ್ಲ ಸರ್. ಕೆಲವರೆಲ್ಲ ಅದರಲ್ಲಿ ಕುರಿ ಮಂದಿ ಅದೆಲ್ಲ ಬಿಡಿಸ್ತಾರೆ, ಅದು ಅನುಕೂಲ ಅಂತೀರಾ? ಇಲ್ಲ ಸರ್, ಅದು ತುಳಿತ ಗಟ್ಟಿ ಜಾಸ್ತಿ ಆಗಿಬಿಡುತ್ತೆ. ನಾವು ನೀರು ಬಿಟ್ಟದ್ದು ಭೂಮಿ ಜಲ್ದಿ ಇದಾಗೋದಿಲ್ಲ. ಅದು ನಮ್ಮರೇ ಒಬ್ರು ಮಾಡಿ ನೋಡಿದ್ರು, ಫಸಲು ಪೂರಾ ಇದಾಗೋಗ್ಬಿಡುತ್ತೆ. ಅದಕ್ಕೆ ಮಾಡಬಾರ್ದು, ಕುರಿಗಳು ಕೂಡಬಾರ್ದು. ಏನಿದ್ರು ಕುರಿ ಗೊಬ್ಬರ, ದಣ್ಣಿನ ಗೊಬ್ಬರ ಹಾಕಬೇಕಷ್ಟೇ. ಮತ್ತೆ ಅಡಿಕೆಗೆಲ್ಲ ಸಾಕಷ್ಟು ರೋಗ ಬರುತ್ತೆ ಅಂತಾರೆ, ಏನೇನು ರೋಗ ಬರುತ್ತೆ? ಅದೇ ಸುಳಿ ರೋಗ ಬರುತ್ತೆ ಸರ್, ಎಲ್ಲ ಹಿಂಗೆ ಮುರಿದು ಬಿದ್ದು ಬಿಡುತ್ತೆ. ಒಂದೊಂದು ಅಂದ್ರೆ ಎಲ್ಲ ಬೀಳಲ್ಲ. ನಮ್ದೀಗ 1800 ಗಿಡ ಇದೆ, ವರ್ಷ ಒಂದು ಎರಡು ಮೂರು ಆ ತರ ಆಗ್ತಲೇ ಇರುತ್ತೆ. ಅದನ್ನು ನಾವು ಏನು ಮಾಡಕ್ ಕಂಟ್ರೋಲ್ ಮಾಡಕ್ ಆಗಲ್ಲ. ಏನ್ ಕಾರಣದಿಂದ ಹಂಗಾಗುತ್ತೆ? ವೈಜ್ಞಾನಿಕ ಅದು ಏನು ಅಂಬುದು ನಮಗೂ ಅದು ಗೊತ್ತಾಗಲ್ಲ. ಯಾವುದಾದ್ರೂ ಔಷಧಿ ಅವನ್ನೆಲ್ಲ ಸಿಂಪರಣೆ ಮಾಡಿ ನಿರ್ವಹಣೆ ಮಾಡ್ತಾರೆ? ಹೆಂಗ್ ಮಾಡ್ತೀರ? ಇಲ್ಲ, ನಾವು ಏನು ಇದುವರೆಗೆ ಆಗೈತೆ ಸಿಂಪರಣೆ ಏನು ಮಾಡಿಲ್ಲ. 5-6 ವರ್ಷದ ತನಕ ಸ್ವಲ್ಪ ಸಣ್ಣ ಗಿಡ ಆಗ ತನಕ ಔಷಧಿ ಹೊಡೆದ್ವಿ. ಈಗ ದೊಡ್ಡ ಗಿಡ ಆದ್ವಲ್ಲ, ಈಗೇನು ಔಷಧಿ. ಅಲ್ಲಿ 15 ವರ್ಷದ ತೋಟ ಅಂತಂದ್ರಿ, ಈಗ ಅಲ್ಲಿ 5 ವರ್ಷದಿಂದ ಬೆಳೆ ತಗೊಂತೀವಿ ಅಂತಂದ್ರಿ, ಈಗ ಅದ್ರ ಮಧ್ಯದಲ್ಲೇ ಕೆಲವರೆಲ್ಲ ವಿಳ್ಳೆದೆಲೆ, ಕಾಳುಮೆಣಸು ಇಂತ ಅಂತರ ಬೆಳೆಗಳು ಬೆಳೀತಾರೆ, ಆ ಥರ ಬೆಳೆಗಳನ್ನ ನೀವೇನು ಬೆಳೀತಿಲ್ಲ? ಇಲ್ಲ ಸರ್, ಬೆಳೆಯಲ್ಲ. ಅದ್ರ ಬಗ್ಗೆ ನಾವು ಇಂಟ್ರೆಸ್ಟ್ ಕೊಡ್ಲಿಲ್ಲ, ಬೇಡ. ವಿಳ್ಳೆದೆಲೆ ಬೆಳೆದ್ರೆ ಅದನ್ನು ಲಾಭದಾಯಕ ಅಲ್ಲ, ಯಾಕೆ ಬೆಳಿಬಾರ್ದು? ಈಗ ಅಡಿಕೆ ಇರೋದು ಎರೆ ಭೂಮಿ, ಎರೆ ಭೂಮಿಯಲ್ಲಿ ವಿಳ್ಳೆದೆಲೆ ಬರಲ್ಲ, ಕೆಂಪು ನೆಲ ಆಗ್ಬೇಕು ಅದಕ್ಕೆ. ಹಂಗಾಗ್ಬಿಟ್ಟು ಬೆಳೀತಾ ಇಲ್ಲ. ಇಲ್ಲ ಸರ್. ಮತ್ತೆ ಅಡಿಕೆನೆಲ್ಲ ನೀವೇ ಸುಲಿಸಿ ಬೇಯಿಸಿ ಮಾರಾಟ ಮಾಡದ ಹೆಂಗ್ ಮಾಡ್ತೀರಿ? ಇಲ್ಲ ಸರ್, ಅದು ನಾವು 1-2 ನೋಡಿದ್ವಿ, ಅಡಿಕೆ ಸುಲಿಸಿ ಬೇಯಿಸಿ ಒಣಗ್ಸೋದು ಎಲ್ಲ ಮಾಡಿ ನೋಡಿದ್ವಿ. ಆದ್ರೆ ಇತ್ತೀಚೆಗೆ ಕೂಲರ್ ಪ್ರಾಬ್ಲಮ್ ಜಾಸ್ತಿ ಆಗಿಬಿಟ್ಟು ಈಗ ಕೇಣಿ ಮಾಡೋರು ಬರ್ತಾರಲ್ಲ, ಅದಕ್ಕೆ 1 ಕ್ವಿಂಟಲ್ ಹಸೆ ಅಡಿಕೆಗೆ 14 ಕೆಜಿ ಹಂಗೆ ಒಣ ಅಡಿಕೆ ಕೊಡ್ತೀವಿ. ನಮಗೆ ಎಲ್ಲ ಕ್ಲೀನ್ ಮಾಡಿ ಬೇಯಿಸಿ ಒಣಗಿಸಿ 14 ಕೆಜಿ ತಂದು ನಮಗೆ ಕೊಡಬೇಕು. ತಂದು ಕೊಟ್ಟ ಮೇಲೆ ನಾವು ರೇಟ್ ನೋಡಿಬಿಟ್ಟು ಆ ರೇಟ್ಗೆ ನಾವು ಮಾರ್ಬೋದೇ ಇಲ್ಲ, 1-4 ದಿವಸ ಇಟ್ಕೊಂತೀವಿ, ಇನ್ನು ರೇಟ್ ಬರ್ಬೋದು ಅಂತಂದ್ರೆ ಇಟ್ಕೋಬಹುದು ನಾವು. ಈಗ 1 ಕ್ವಿಂಟಲ್ ಹಸಿ ಅಡಿಕೆಗೆ 14 ಕೆಜಿ ಒಣ ಅಡಿಕೆ ಕೊಡ್ತೀರ ಅಂತಂದ್ರಲ್ಲ, ಅವ್ರಿಗೆ ಏನಾದ್ರು ಉಳಿತಾಯ ಆಗುತ್ತಾ? ಮಾಡಿದಕ್ಕೆ ಉಳಿತಾಯ ಆಗುತ್ತೆ ಸರ್, 3 ಕೆಜಿ 4 ಕೆಜಿ ಅಡಿಕೆ ಅವ್ರಿಗೆ ಉಳಿತಾಯ ಆಗುತ್ತೆ. ನಮ್ದು ಸಸಿ ಗಿಡ ಅಲ್ಲ, 3 ಕೆಜಿ ಮೇಲೆ ಬರುತ್ತೆ. ಸ್ವಲ್ಪ ದೊಡ್ಡ ಗಿಡ ಹಳೆ ಗಿಡ ಆದ್ರೆ 18 ಕೆಜಿ ಬರುತ್ತೆ. ಅವ್ರ ಖರ್ಚು ಜಾಸ್ತಿ ಇರುತ್ತೆ ಸರ್, ಅವ್ರಿಗೂ ಉಳಿತದ್ದು ಅವ್ರು ಮಾಡಕ್ ಹೋಗಲ್ಲ. ಅಂದ್ರೆ ಕೆಲವರು ಕೇಣಿ ಮಾಡ್ಕೊಂತಾರೆ ವರ್ಷಕ್ಕೆ ಒಂದ್ಸಾರಿ ಇಷ್ಟು 1,00,000 ರೂಪಾಯಿ ಅಂತ, ಅವಾಗ ಹೊಡೆತ ಬೀಳ್ತಾರೆ ಅವರಿಗೆ ಖರೀದಿದಾರಿ. ರೇಟ್ ಆಯ್ತು ಪರವಿಲ್ಲ, ಹೋದ ವರ್ಷ ರೇಟ್ ಸ್ವಲ್ಪ ಡೌನ್ ಆಯ್ತಲ್ಲ, 52,000 ರೇಟ್ ಇದ್ದಾಗ ಕೆಲವರೆಲ್ಲ ವ್ಯಾಪಾರ ಮಾಡಿಬಿಟ್ರು, ಹಸಿ ಅಡಿಕೆ 7,200 ತಕೊಂಡ ಮಾಡಿಬಿಟ್ರು, ಡೌನ್ ಆಗಿ ಹೋಗ್ಬಿಡ್ತು. ಹೋದ ವರ್ಷ ವ್ಯಾಪಾರಸ್ಥರು ಸ್ವಲ್ಪ ಏಟ್ ತಿಂದ್ರು. ಈಗ 14 ಕೆಜಿ ಕೊಡೋದ್ರಿಂದ ನಮ್ಗೆ ಯಾವ್ದು ಅವ್ರಿಗೂ ತೊಂದರೆ ಇಲ್ಲ, ನಮ್ಗೂ ತೊಂದರೆ ಇಲ್ಲ. ರೇಟ್ ಜಾಸ್ತಿ ಆದ್ರೆ ನಮ್ಗೆ ದುಡ್ಡು ಆಗುತ್ತೆ, ರೇಟ್ ಕಮ್ಮಿ ಆದ್ರೂ ಏನೋ ನಮ್ಗೂ ಏನೋ ಅನ್ಸಲ್ಲ, ಅವ್ರಿಗೆ ಏನು ಅನ್ಸಲ್ಲ. ಅಕಸ್ಮಾತ್ ಈಗ ರೇಟ್ ಜಾಸ್ತಿ ಆಯ್ತು, ನಾವು ಅಡಿಕೆ ಮಾರ್ಬೋದು ಮಾಡ್ಬೋದು, ಇಲ್ಲ ಈಗ ಅಡಿಕೆ ಏನನ್ನ ಅವ್ರಿಗೆ ಕಮ್ಮಿ ಆಯ್ತು ಅನ್ನೋ ಅವಾಗ ಅವ್ರಿಗೆ ಲಾಸ್ ಆಗೋಗುತ್ತೆ. ಅದರಿಂದ ನಾವು ಒಣಾಡಿಕೆ ಕೊಡೋದನ್ನೇ ಸರಿ ಅನ್ಕೊಂಡ್. ಈಗ ಕೆಲವು ರೈತರು ತೋಟನೇ ಕಾಂಟ್ರಾಕ್ಟ್ ಕೊಟ್ಟು ಬಿಡ್ತಾರೆ 1,00,000 ರೂಪಾಯಿಗೆ ಅಂತ, ಆ ತರ ಕೊಡೋದ ಅನುಕೂಲ ಅಂತ, ಈ ತರ 1 ಕ್ವಿಂಟಲ್ ಹಸಿ ಅಡಿಕೆಗೆ 14 ಕೆಜಿ ಒಣಾಡಿಕೆ ತಾಣದೇ ಅನುಕೂಲ ಅಂತೀರ? ಇದೇ ಅನುಕೂಲ ಅಂತೀರ? ಇದೇ ಅನುಕೂಲ ಸರ್. ಇದು ಅವ್ರಿಗೂ ನಷ್ಟ ಆಗಲ್ಲ, ಅವ್ರಿಗೂ ನಷ್ಟ ಆಗಲ್ಲ, ನಿಮ್ಗೂ ಏನು ಅನ್ಸಲ್ಲ. ಹೌದು, ಅವತ್ತಿನ ರೇಟ್ ಇರುತ್ತೆ, ನಾವು ಮಾರ್ತೀವಿ ಅವ್ರಿಗೆ, ಅದರಲ್ಲಿ ಅವನಿಗೂ ದುಡ್ಡು ಸಿಗುತ್ತೆ. ರೇಟ್ ಜಾಸ್ತಿ ಆದಾಗ ಅವನಿಗೆ ಲಾಭ ಜಾಸ್ತಿ ಆಗುತ್ತೆ. ಈಗೆಲ್ಲ ಅಡಿಕೆ ಏನ್ ರೇಟ್ ಇದೆ? ಈಗ 52,000 ಇದೆ ಸರ್, ನಾವು 45,000 ಕೊಟ್ಬಿಟ್ಟಿದ್ವಿ. ಎಲೆಕ್ಷನ್ ಬಂತು, ಟ್ರಾನ್ಸಾಕ್ಷನ್ ದುಡ್ಡಿಂದು ಇದಾಗುತ್ತೆ, ಇನ್ನೂ ಕಮ್ಮಿ ಆಗುತ್ತೆ ಅಂತ ಅಂದ್ರು, ಅವಾಗ 45,000 ನಾವು ಮಾರಿಬಿಟ್ವಿ. ಈಗ 52,000 ನಡೀತಾ ಇದೆ. ಇದು ಒಳ್ಳೆ ರೇಟ್ ಅಂತೀರ ರೈತರಿಗೆ? ಪ್ರಾರಂಭದಲ್ಲಿ ಈಗ 5 ವರ್ಷದ ಮುಂಚೆ ಹೆಂಗಿತ್ತು ರೇಟ್ ನೀವು ಫಸಲು ಬಂದಾಗ? 35,000-30,000 ಹಂಗಿತ್ತು. ಅಂದ್ರೆ ನೀವು ಇನ್ನು ಮೊದ್ಲು ನಿಮ್ ತಂದೆಯವ್ರ ಕಾಲದಲ್ಲಿ ಅವಾಗೆಲ್ಲ ಬಹಳ ಕಡಿಮೆ ಇತ್ತು ರೇಟ್. ಅವಾಗೇನ್ ಸರ್, 500 ರೂಪಾಯಿ 500 ರೂಪಾಯಿ ಇತ್ತು, ಈಗೆಲ್ಲ ಒಳ್ಳೆ ರೇಟ್ ಅಂತೀರ ಈಗ. ಒಟ್ಟಾರೆ ಈಗ 3 ಎಕರೆಗೆ ನಿಮ್ಗೆ ಎಷ್ಟು ಲಾಭ ಬರುತ್ತೆ, ವರ್ಷಕ್ಕೆ ಎಷ್ಟು ಖರ್ಚು ಬರುತ್ತೆ ಅದನ್ನೆಲ್ಲ ನಿರ್ವಹಣೆ ಮಾಡಿ? ಏನು ಮೋಟ್ರ್ ಸುಟ್ಟದ್ದು ಅದು ಇದು ಆಳ ಮೂಳ ಗೊಬ್ಬರ ಕಳೆ ತೆಗ್ಸಿದ್ದು ಎಲ್ಲ ನಾ, ಯಾಕಂದ್ರೆ ನೀರ್ ಕಟ್ಟಕ್ಕೆ ಏನ್ ಇಡಲ್ಲ, ಹೋಗ್ತಿವಿ ವಾಲ್ ತಿರುತ್ತೇವೆ ಬರ್ತೀವಿ, ನೀರ್ ಹೋಗ್ತಾ ಇರುತ್ತೆ. ಏನ್ ಖರ್ಚು ಬಂದ್ರು ನಾವು ಗೊಬ್ಬರನು ಹಾಕಿ ಎಲ್ಲ ಮಾಡಿದ್ರು 3 ಲಕ್ಷ ಬಂದ್ರೆ ನಮ್ಗೆ ಪೂರ ಲಾಭ ಐತೆ. 3 ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ, 15 ಲಕ್ಷ ರೂಪಾಯಿ ಮಾಲ್ ಮಾರಿದ್ರಿ. ಹೋದ ವರ್ಷ 39 ಕೊಟ್ವಿ, 12 ಲಕ್ಷ ಆಯ್ತು. ಹಿಂಗೆ ರೇಟು ಜಾಸ್ತಿ ಆದರೆ ನಮ್ಗೆ ದುಡ್ಡು ಸಂಜೆ ಇರುತ್ತೆ, ಸ್ವಲ್ಪ ರೇಟ್ ಕಮ್ಮಿ ಆದಾಗ ಅಂತೂ ಲಾಸ್ ಅಂತೂ ಆಗಲ್ಲ. ಖರ್ಚೆಲ್ಲ ತೆಗೆದು ಒಂದು 10-12 ಲಕ್ಷ ರೂಪಾಯಿ ಅಷ್ಟಂತೂ ಸಿಕ್ಕೇ ಸಿಗುತ್ತೆ ಅದರಿಂದ ಈ ಬೇರೆ ಬೆಳೆ ಬೆಳೆದು ಈ ಕೂಲರ್ ಇದನ್ನು ಮಾಡೋದೇ ಬೇಡ ಅಂತ ಹೇಳ್ಬಿಟ್ಟು ಈಗ 75% ಈಗ ಈರುಳ್ಳಿ ಏನು ಬೆಳೀತಾ ಇದ್ರು ಅವ್ರು ಏನ್ ನೀರಾವರಿ ಮಾಡಿದಾರೋ ಅವರೆಲ್ಲ ಸೀದಾ ಅಡಿಕೆಗೆ ಹೋಗಿದಾರೆ ಸರ್. ಈಗ ಈ ತರ ಎಲ್ಲ ಸಾಕಷ್ಟು ಅಡಿಕೆ ಬೆಳೆಯ ಪ್ರದೇಶ ಜಾಸ್ತಿ ಆಗ್ತೈತಲ್ಲ, ಇದು ಒಳ್ಳೆ ಬೆಳವಣಿಗೆ ಅನ್ಸುತ್ತ ನಿಮ್ಗೆ? ಈಗೇನ ಸರಿ ಸರ್, ಮಳೆ ನಡೆಸ್ತು, ಡ್ಯಾಮ್ಗಳೆಲ್ಲ ಬರ್ತಿ ಆದವು, ಹಳ್ಳ ಕೊಳಗಳು ಹರಿದ್ವು, ಬೋರ್ಗಳಿಗೆ ನೀರಾದವು, ಸರಿ ಎಲ್ಲಾನು ಒಂದು ವರ್ಷ ಈಗ ಮಳೆ ಕಮ್ಮಿ ಆಯ್ತು ಅಂತಂದ್ರೆ ಗಿಡ ಇರಲ್ಲ ಸರ್. ಇದು 3 ತಿಂಗಳು ನೀರ್ ಕಟ್ಟಲಿಲ್ಲ ಅಂತಂದ್ರೆ ಹೋಗ್ಬಿಡುತ್ತೆ ಗಿಡ. ಹೌದು, ಇನ್ನ ತೆಂಗು ಉಳ್ಕೊಂಬುತ್ತೆ, ಇದು ಅಡಿಕೆ ಉಳ್ಕೊಂಬಲ್ಲ ಸರ್. ಮುಂದಿನ್ನು ಏನಾದ್ರೂ ಜಾಸ್ತಿ ಇನ್ನೊಂದ್ ಸ್ವಲ್ಪ ನಾಟಿ ಮಾಡ್ಬೇಕನ್ನೋ ಉದ್ದೇಶ ಆಯ್ತಾ, ಇಷ್ಟೇ 3 ಎಕರೆ ಸಾಕಂತೀರ? ಇಲ್ಲ ಸರ್, ಇನ್ನ 4 ಎಕರೆ ರೆಡಿ ಮಾಡ್ಬಿಟ್ಟಿದೀವಿ ಆಲೆ, ಈಗ ಗಿಡನು ಆಲೆ ರೆಡಿ ಇದಾವೆ, ಈಗ ಇನ್ನ 4 ಎಕರೆ ಹಾಕಿ ಸಾಕು ಅಲ್ಲಿಗೆ, ಕೂಲರ್ದು ಒಂದ್ ಸ್ವಲ್ಪ ಕಮ್ಮಿ ಮಾಡ್ಕೊಂಬನ ಅಂತ. ಎಲ್ಲಿಗೆ ಸರ್ ಹೋಗಿ ಇನ್ನ ಕೇಳತ್ತಡ, 500 ಕೊಡ್ತೀಯ 600 ಕೊಡ್ತೀಯ ಗಂಡ ಇವ್ರು ಏ ಅವ್ರಿಗೆ ಹೇಳಿದೀವಿ ಬರಲ್ಲ, ಇವ್ರಿಗೆ ಹೇಳಿದೀವಿ ಇನ್ನ 4 ದಿವಸ ತಡೆ ಅಂತಾರೆ, ಅವರು ಬರೋಷ್ಟೊತ್ತಿಗೆ ಇಲ್ಲ ಆಲೆ ಕಳೆ ಜಾಸ್ತಿ ಆಗಿರುತ್ತೆ. ಅದು ಬೇಡೇ ಬೇಡ ಅಂತ ಹೇಳ್ಬಿಟ್ಟು ಈಗ ಪ್ರತಿಯೊಂದು ಕಳೆ ನಾಚಿಕ ಬಂದಿದೆ, ಕಳೆ ನಾಚಿಕ ಹೊಡ್ಕೊಂತೀವಿ, ಕೂಲರ್ ಕಮ್ಮಿ ಕಮ್ಮಿ ಮಾಡ್ಕೊಂಡದ್ವಿ. ಅಡಿಕೆನೆ ಯಾಕೆ ಇನ್ನು ಹೆಚ್ಚು ಬೆಳಿಬೇಕಂತ, ಈ ಮಾವು ಸಪೋಟ ಈ ತರ ಹಣ್ಣಿನ ಬೆಳೆಗಳು ಬೆಳಿಬಹುದಲ್ಲ? ಅವು ಅದ್ರ ಬಗ್ಗೆ ನಮಗೆ ಇಂಟ್ರೆಸ್ಟ್ ಇಲ್ಲ. ಅಲ್ಲಿ ನಮ್ಮ ಏನು ನಮ್ಮ ಐಮಂಗಳ ಹೂ ಬೆಳೆ ಐತ ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ, ಹಣ್ಣಿಂದು ಅದು ಇದು. ಏನಿದ್ರು ಅಡಿಕೆನೆ ಜಾಸ್ತಿ ಬೆಳೆಯೋದ್ರ ರೈತರು. ತೆಂಗು ಬೆಳೆದ್ರು ಅದು ಲಾಭದಾಯಕ ಅಲ್ಲ, ತೆಂಗು ಬೆಳಿಬೇಕಂತ ಏನು ಆಸಕ್ತಿ ಬರಲಿಲ್ಲ? ಎಲ್ಲ ಸುತ್ತ ತೆಂಗು ಹಾಕಿದೀವಿ, ಅಡಿಕೆ ಸುತ್ತ ಬರುತ್ತಾ ಇದೆ, ರೇಟ್ ನೋಡಿದ್ರೆ ಅದೇ ಇಲ್ಲಲ್ಲ ಸರ್ ತೆಂಗು. ತೆಂಗು ಎಷ್ಟಿದಾವ ಗಿಡಗಳು? ತೆಂಗಿನ ಗಿಡ 25 ಮೊದ್ಲವು ಅಲ್ಲಿ ಹಳೆ ತೋಟದವು 30 ಅವು ಒಣಗೋಗ್ಬಿಟ್ಟು ಅವೆಲ್ಲ, ಈಗ ನಾನು ಹಾಕಿರೋ ಈಗ 25 ಗಿಡ ಇದಾವೆ. ತೆಂಗು ಮೊದ್ಲಿಗೆನೆ ಈಗ ಸ್ವಲ್ಪ ರೇಟ್ ಚೆನ್ನಾಗಿದೆ ಅಲ್ಲ ತೆಂಗಿನಕಾಯಿ? ಎಲ್ಲಿದೆ ಸರ್, 14,000 ರೂಪಾಯಿ ಕೊಬ್ಬರಿ ಇದ್ದದ್ದು ಈಗ 8,000 ರೂಪಾಯಿ ಇದೆ, ಏನ್ ಸಿಗುತ್ತೆ? ಹಂಗಾಗ್ಬಿಟ್ಟು ಇದಕ್ಕೆ ಕಾರಣ ಸರ್, ಹೋದ ವರ್ಷ ಡ್ಯಾಮ್ಗಳೆಲ್ಲ ಭರ್ತಿ ಆಗ್ಬಿಟ್ಟು ನೀರ್ ಚೆನ್ನಾಗಾಗ್ಬಿಟ್ಟು ಕಾಯಿ ಸಿಕ್ಕಾಬಟ್ಟೆ ಬಂದ್ಬಿಡ್ತು, ಅದರಿಂದ ರೇಟ್ ಡೌನ್ ಆಗೋಯ್ತು. ಮತ್ತೆ ಅಡಿಕೆ ಈ ದಲ್ದಲ್ಲೇ ಮುಂದಿನ ಏನೇನು ಬೇರೆ ಬೆಳೆಗಳು ಬೆಳಿಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ರೆ ಮುಂದೆ ಏನು ಸ್ವಲ್ಪ ಯಾತದ್ದು ಬೆಳೆಯೋದಕ್ಕೂ ಇಂಟ್ರೆಸ್ಟ್ ಇಲ್ದಂಗ ಆಗೈತೆ ಸರ್. ಯಾಕೆ? ಕೂಲರ್ ಅಭಾವ ಸರ್ ಅಷ್ಟೇನೆ, ಇನ್ನೇನು ಬೆಳಿಬಾರ್ದು ಅಂತಲ್ಲ, ಏನೋ ಬೆದ್ಲಿಗೆ ಹಾಕೊಂಡು ಆರಾಮಾಗಿ ಇದ್ಕೊಂಡು ಹೋಗ್ಬೇಕು. ಈ ಹೊಸ್ದಾಗ ಒಂದು 4 ಎಕರೆ ಅದೊಂದು 3 ಎಕರೆ 7 ಎಕರೆ ನೋಡ್ಕೊಬಿಟ್ಟು ಮಳೆ ಬಂದ್ರೆ ಬಿತ್ತಾನ ಬೆಳ್ಕೊಂಬನ, ಇದು ಇನ್ನಿದ್ದು ಬೇರೆ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಬಿಡುದು. ಮನೆಗೆಲ್ಲ ಭತ್ತ ರಾಗಿ ಅಂತವೆಲ್ಲ ಬೆಳ್ಕೊಂತಾರೆ ಹೆಂಗೆ? ಇಲ್ಲ ಸರ್, ಗೋಧಿ ಬೆಳ್ಕೊಂತೀವಿ, ಜೋಳ ಬೆಳ್ಕೊಂತೀವಿ ಮನೆಗಾಗಷ್ಟು, ಅದು ಅವು ಕೊಯ್ಯೋದಕ್ಕೆ ಕೂಲರ್ ಸಿಗಲ್ಲ, ಅದರಿಂದ ಮನೆಗೆ ಎಷ್ಟು ಬೇಕೋ ಅಷ್ಟಕ್ಕೆ ಒಂದೊಂದು ಸ್ವಲ್ಪ ಹಾಕೊಂಡಿರ್ತೀವಿ ಅಷ್ಟೇನೆ. ತರಕಾರಿ ಹೂವು ಅಂತವೇನು ಬೆಳೆಯಲ್ಲ? ಇಲ್ಲ ಸರ್, ಕೆಲವರೆಲ್ಲ ಹೂವು ಹಾಕ್ತಾರೆ, ನಾವು ಫಸ್ಟ್ ಸಿಕ್ಕಾಬಟ್ಟೆ ಹೂವು ಹಾಕಿ ನಾವು ಲೋಡ್ ಗಟ್ಟಲೆ ಏರಿದೀವಿ, ಆದರೆ ಈಗ ಎಲ್ಲ ಕೈ ಬಿಟ್ಬಿಟ್ಟು ಈ ಕೂಲರ್ ಅಭಾವದಿಂದ. ಈಗ ತರಕಾರಿ ಅಂತಂದ್ರೆ ಈಗ ಈರುಳ್ಳಿ ಹಾಕ್ತಿವಿ, ಅದನ್ನ ಬದುಗಳಿಗೆ ಅದಕ್ಕಿದಕ್ಕೆ ತರಕಾರಿಗಳು ಹಾಕ್ಯಂತೀವಿ ಮನೆಗೆ, ಮನೆಗೆ ಆಗಷ್ಟು ತರಕಾರಿ ಬೆಳ್ಕೊಂತಾರೆ. ಈ ತರಕಾರಿ ಹೂವು ಬೆಳೆದ್ರೆ ಪ್ರತಿ ದಿವಸ ದುಡ್ಡು ಬರುತ್ತಪ್ಪ ಅಂತ ರೈತರು? ಅದ್ ಖರ್ಚು ಎಷ್ಟು ಅಂಬುದು ಅವ್ರು ಹೇಳಲ್ಲ, ಖರ್ಚು ಜಾಸ್ತಿ ಬರುತ್ತೆ ಸರ್. ರೇಟ್ ಇತ್ತು ಪರ್ವಿಲ್ಲ ಬಚಾವ್ ಆಗ್ತಾರೆ, ರೇಟ್ ಇಲ್ಲ ಅಂತಂದ್ರೆ ಹೋಗಿ ಬಿಸಾಕಿ ಬರ್ಬೇಕು, ಅಲ್ಲಿ ಕೊಯ್ದಿದ್ದು ಕೂಲಿರದ ದೆಕ್ಲಿನೂ ಸಿಗಲ್ಲ ಖರ್ಚಿಗೆ. ಇದ್ರ ಜೊತೆ ಏನಾದ್ರೂ ಉಪಕಸಬುಗಳು ಮಾಡಿದ್ರೆ ರೈತರನ್ನ ಕೈ ಹಿಡಿಯುತ್ತೆ ಅಂತಂದ್ಬಿಟ್ಟು ಕೆಲವರು ಕುರಿ ಮೇಕೆ ಸಾಕಾಣಿಕೆ ಹೈನುಗಾರಿಕೆ ಮಾಡ್ತಾರೆ, ಮಾಡಿದ್ದಾರೆ ಹೈನುಗಾರಿಕೆ ಹಸು ಸಾಕಾಣಿಕೆ ಮಾಡ್ತಾರೆ, ಅದೆಲ್ಲ ನೀವೇನಾದ್ರೂ ಉಪಕಸಬುಗಳು ಮಾಡ್ತಾ ಇದ್ರ? ಇಲ್ಲ ಸರ್, ಅದೊಂದೇನಿಲ್ಲ, ಏನೋ ಮನೆಗಾಗಿ ಒಂದು ಹೊಸ ಸಾಕೊಂತೀವಿ ಹಾಲುಗಳಿಗೆ ಅಷ್ಟೇನೆ. ಇಷ್ಟೊಂದು 25 ಎಕರೆ ಜಮೀನು ನಿರ್ವಹಣೆ ಮಾಡ್ಲಿಕ್ಕೆಲ್ಲ ಮನೇಲಿ ಎಷ್ಟು ಜನ ಇದ್ರ? ಮಗ ಒಬ್ಬನಿದ್ದಾನೆ, ಇಬ್ರು ಮೊಮ್ಮಕ್ಕಳು ಓದ್ತಾ ಇದ್ದಾರೆ, ಇನ್ನೊಂದು ಚಿಕ್ಕವರು, ಒಬ್ಬನು 7th ಓದ್ತಾ ಇದ್ದಾನೆ, ಒಬ್ಬನು 6th ಓದ್ತಾ ಇದ್ದಾನೆ. ಮಗನು SSLC ಓದ್ಬಿಟ್ಟು ಬಿಟ್ಬಿಟ್ಟು ಬಂದು ವ್ಯವಸಾಯಕ್ಕೆ ನಿಂತ್ಕೊಂಡ. ಮಗ ಸಹಾಯ ಮಾಡ್ತಾನೆ ಪೂರ ಅವಂದೆ. ಈಗ ಏನ್ ನಾನು ಹೋಗೋದು ಹೊಲ ಉಸ್ತುವಾರಿ ನೋಡ್ಕೊಂಬೋದು, ಏನೋ ನನ್ನ ಕೈಲಾಗಿದ್ದ ಏನೋ ಒಂದ್ ಸ್ವಲ್ಪ ಮಾಡೋದು ಬರೋದು ಅಷ್ಟೇ, ಅವನು ಹೊಲಕ್ಕೆ ಬರಬೇಡ ಅಂತ ಹೇಳಿದೆ. ಆದ್ರೂ ನಮ್ ಕೈಲಿ ಇರಕ್ಕಾಗಲ್ಲ, ಮೊದ್ಲಿಂದ ಮಾಡಿರೋ ಜೀವ ಇರಕ್ಕಾಗಲ್ಲ. ಇದ್ದೂರಾಗ ಇಬ್ಬರನ್ನ ಹೆಣ್ಮಕ್ಳನ್ನ ಕೊಟ್ಟಿದ್ದೀನಿ, ಇನ್ನೊಬ್ಬರನ್ನ ಚುಕ್ಕನಹಳ್ಳಿ ಕೊಟ್ಟಿದ್ದೀನಿ. ಒಟ್ಟು ಎಷ್ಟು ಜನ ಮಕ್ಕಳು? ನಾಲ್ಕು ಜನ ಹೆಣ್ಮಕ್ಳು ಒಂದು ಗಂಡು ಮಗು. ಒಂದು ಗಂಡು ಮಗು ಎಲ್ಲರದು ಮದುವೆ ಆಗಿದೆ. ನಮ್ಮ ಮಗ್ಗ ಎರಡು ಗಂಡು ಇದಾವೆ. ಈಗ 70-75 ವರ್ಷ ಅಲ್ಲ ಈಗಲೂ ಕೆಲಸ ಮಾಡ್ತಾರ ಜಮೀನಲ್ಲಿ? ಮಾಡ್ತಾ ಇದೀವಿ ಸರ್. ಹೆಂಗೆ ಈ ಆರೋಗ್ಯನ ಯಾವ ರೀತಿ ಕಾಪಾಡ್ಕೊಂಡಿದ್ರ? ಮೊದ್ಲು ಊಟ ಭಾರಿ ಇದು ಸರ್, ಈಗ ಪ್ರತಿ ಒಂದೂ ಔಷಧಿ ಹೊಡಿತಿದ್ದು ಯಾವ ಬೆಳೆನೂ ಬೆಳೆಯಲ್ಲ. ಮೊದ್ಲು ನಾವು ಔಷಧಿ ಎಂಬುದೇ ಗೊತ್ತಿಲ್ಲ. ನಾವು ಜಾಸ್ತಿ ಊಟ ಮಾಡ್ತಾ ಇದ್ದದ್ದೇ ನವಣೆಯನ್ನ. ಅವಾಗ ನೆಲ್ಲಕ್ಕಿ ಅಂತಂದ್ರೆ ಹಬ್ಬದಲ್ಲಿ ಒಂದೇ. ಆಮೇಲೆ ಹಸುಗಳು ದನಗಳು ಬಹಳ ಇದ್ವು ಅವಾಗ. ನಮ್ಮ ಬೇಕಾದಷ್ಟು ತುಪ್ಪ ಹಾಲು ಮೊಸರು ಒಂದೊಂದು ಹಸುವಿನ ಹಾಲು ಪೂರ ಕುಡಿದು ಬಿಡ್ತಾ ಇದ್ದೆ. ಹಸಿದ್ನೆ ತುಪ್ಪ ಬೆಣ್ಣೆ ಮಸ್ತ್ ಆರೋಗ್ಯ ಚೆನ್ನಾಗೆ. ಈಗ್ಲೂ ಮೂರೇ ಹೊತ್ತು ಊಟ ಮಾಡೋದು, ಬೇರೆ ಏನು ಊಟ ಮಾಡಲ್ಲ. ಮೊದಲೆಲ್ಲ ಹಿಂಗೆ ಸಾಕಷ್ಟು ದನ ಕರುಗಳೆಲ್ಲ ಸಾಕಾಣಿಕೆ ಮಾಡಿದ್ರೆ ಯಾಕೆ ಇತ್ತೀಚೆಗೆಲ್ಲ ಈ ಜಾನುವಾರುಗಳ ಸಾಕಾಣಿಕೆ ಕಡಿಮೆ ಆಯ್ತು ಅನ್ಸುತ್ತೆ? ಸಗಣಿ ಬಾಸರು ಇಲ್ಲಲ್ಲ ಸರ್, ಈಗಿನ ಹೆಣ್ಣು ಮಕ್ಕಳು ಸಗಣಿ ಮುಟ್ತಾರ. ನಾವೆಲ್ಲ ಸಗಣಿ ಬಾಸಿ ಒತ್ತು ಹಾಕ್ತಿದ್ವಿ, ಈಗ ಸಗಣಿ ಮುಟ್ಟಲ್ಲ. ಮನೆ ಮುಂದೆ ಸಗಣಿ ಹಾಕಂಗ ಇಲ್ಲ, ಎಲ್ಲ ಸಿಮೆಂಟ್ ಮಾಡ್ರಿ ಅಂತಾರೆ. ಹೌದು, ಈಗಿನ ಜನರೇಷನ್ ನೀವು ನಾವು ದನ ಸಾಕ್ತೀವಿ ಎಂಬುದು ಕನಸು ಕಾಣ್ಬೇಕು ಸರ್. ಅದೇ ಈಗ ನಮ್ಮ ಪೀಳಿಗೆ ಹೋದ ಮೇಲೆ ಅವರು ಈಗಿರೋ ಪೀಳಿಗೆ ಏನು ಮಾಡೋಕ್ಕಾಗಲ್ಲ ಸರ್. ನಾವಿನ್ನು ವ್ಯವಸಾಯ ಎಲ್ಲ ಮಾಡಿದ್ವಿ, ಈಗಿನವರಿಗೆ ಎತ್ತುಗಳು ಯಾವ ಕಡೆ ಕಟ್ಟಬೇಕು ಏನು ಎಂಬುದೇ ಗೊತ್ತಿರಲ್ಲ. ಈಗ ನೀವು ಇಷ್ಟೊಂದು ವಯಸ್ಸಾದ್ರೆ ಇಷ್ಟೊಂದು ಆಸಕ್ತಿಯಿಂದ ಕೃಷಿ ಮಾಡ್ತಾರೆ, ಈಗ ಹುಡುಗರೆಲ್ಲ ಈ ಕೃಷಿ ಏನಂತ ಲಾಭದಾಯಕ ಅಲ್ಲ ಅಂತ ಕೃಷಿಯಿಂದ ಹಿಂದೆ ಸರಿತಾರೆ ಅಂತ ಹುಡುಗರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ? ಸಾರ್, ಒಂದ್ ನಾಲ್ಕು ಕಾಸು ಸಂಬಳ ಸಿಕ್ಕರೆ ಸಾಕು, ಆರಾಮಾಗಿ ಜೀವನ ಮಾಡೋಣ ಅಂತಾರೆ. ಆದ್ರೆ ಕೃಷಿ ಬಗ್ಗೆ ಅವ್ರು ಯೋಚನೆ ಮಾಡಲ್ಲ. ಕಷ್ಟಪಟ್ಟು ಮಾಡಿದ್ರೆ ಇದರಲ್ಲೇ ಅನುಕೂಲ ಆಗುತ್ತೆ. ಇದ್ರೆಲ್ಲ ಅನುಕೂಲ ಇದೆ ಸರ್. ಜಮೀನಲ್ಲಿ ಮಳೆ ಒಂದು ನಡೆಸ್ತೇವೆ ಅಂತಂದ್ರೆ ಇದರಷ್ಟು ಸುಖ ಯಾವುದೂ ಇಲ್ಲ. ಆರಾಮ್ ಜೀವನ. ಹೋಗ್ತಾರೆ ಪೇಟ್ಗಳಿಗೆ ವಿಷ ಗಾಳಿ ಕುಡ್ಕೊಂಡು ಕಾಯಿಲೆಗಳಿಗೆ ಬಿದ್ದು, ಇಲ್ಲಿಗೆ ಆರಾಮಾಗೆ ವಾತಾವರಣ ಕೂಲ್ ಇರುತ್ತೆ, ಆರಾಮಾಗಿ ಇರ್ತೀವಿ. ಇದು ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದ್ಕೊಟ್ಟಾಯ್ತಾ ನಿಮ್ಗೆ? ನಮ್ಗೆ ಸಂತೋಷನೇ ತಂದ್ಕೊಟ್ಟಿದೆ. ಸಂತೋಷ ನಮ್ಗೆ. ಅದರಲ್ಲಿ ಒಂದು ವರ್ಷ ಏನನ್ನ ಮಳೆ ಇಲ್ದ ಸ್ವಲ್ಪ ಲಾಸ್ ಆಯ್ತು, ಅವಾಗ ಅಷ್ಟು ಒಂದು ಸ್ವಲ್ಪ ಬೇಸರ ಆಗುತ್ತೆ ಅಷ್ಟೇ. ಅದನ್ನು ಬಿಟ್ಬಿಟ್ಟ ಅಂದ್ರೆ ನಂದ್ರೆ ಅದರಲ್ಲಿ ಏನು ನನಗೇನು ಏನು ಅನಿಸಿಲ್ಲ. ಬಹಳ ಸಂತೋಷ ತಿಪ್ಪಸಮ್ಯರ. ಇದುವರೆಗೂ ನಿಮ್ಮ ಈ ಸಮಗ್ರ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಲಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಸಮಗ್ರ ಕೃಷಿಯ ಅನುಭವಗಳು ಕುರಿತು ಹಿರಿಯೂರು ತಾಲೂಕು ಬುರುಜನರೂಪ ಗ್ರಾಮದ ಕೃಷಿಕ ವಿಟಿ ತಿಪ್ಪೇಸ್ವಾಮಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ರಾಷ್ಟ್ರೀಯ ವೈದ್ಯರ ದಿನವಾದ ಇಂದಿನ ನಮ್ಮ ಎಲ್ಲಾ ಕಾರ್ಯಕ್ರಮಗಳ ಪ್ರಾಯೋಜಕರು ಎಸ್ಎಸ್ ನಾರಾಯಣ ಹಾಸ್ಪಿಟಲ್ ದಾವಣಗೆರೆ. ಹೃದಯಾಘಾತದ ಸಮಯದಲ್ಲಿ ಪ್ರತಿ ಕ್ಷಣವು ಅತ್ಯಮೂಲ್ಯ. ಎದೆಯಲ್ಲಿ ನೋವು, ಬೆವರಿಕೆ, ಉಸಿರಾಟ ತೊಂದರೆಯಂತ ಲಕ್ಷಣ ಕಂಡುಬಂದ ಒಂದು ಗಂಟೆಯೊಳಗೆ ಆಸ್ಪತ್ರೆ ತಲುಪಿದಲ್ಲಿ ಪ್ರಾಣಾಪಾಯದಿಂದ ತಪ್ಪಿಸಿಕೊಳ್ಳಬಹುದು. ಸಂಪರ್ಕಿಸಿ ಎಸ್ಎಸ್ ನಾರಾಯಣ ಹಾರ್ಟ್ ಸೆಂಟರ್ ದಾವಣಗೆರೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಚರಿಸುತ್ತಿದೆ ವಿಶ್ವಾಸ ಹಾಗೂ ಸಂತಸ ತುಂಬಿದ ಮತ್ತೊಂದು ವರ್ಷ. ಈ ಬ್ಯಾಂಕ್ ಡೇ ಎಸ್ಬಿಐ ತನ್ನ ಗ್ರಾಹಕರು, ಸಿಬ್ಬಂದಿ, ಸ್ಟೇಕ್ ಹೋಲ್ಡರ್ಸ್ ಮತ್ತು ಅವರ ಕಠಿಣ ಪರಿಶ್ರಮ ಮತ್ತು ನಂಬಿಕೆಯು ಎಸ್ಬಿಐಗೆ ರಾಷ್ಟ್ರದ ಜನರ ಕನಸುಗಳನ್ನು ಈಡೇರಿಸಲು ಸಹಾಯ ಮಾಡುತ್ತಿರುವ ಎಲ್ಲರಿಗೂ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಿದೆ. ಹ್ಯಾಪಿ ಬ್ಯಾಂಕ್ ಡೇ. ಒಂದರಿಂದ ಏಳರವರೆಗೆ 1 ಕೋಟಿ ಸಸಿಗಳನ್ನು ನೆಡುವ ಮೂಲಕ ವನ ಮಹೋತ್ಸವ ಸಪ್ತಾಹವನ್ನು ಅರಣ್ಯ ಇಲಾಖೆ ಹಮ್ಮಿಕೊಂಡಿದೆ. ಬನ್ನಿ, ಇಲಾಖೆಯೊಂದಿಗೆ ಕೈಜೋಡಿಸಿ ಪಾಲ್ಗೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಲಾಖೆಯ ಸೋಷಿಯಲ್ ಮೀಡಿಯಾ ಫಾಲೋ ಮಾಡಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಚರಿಸುತ್ತಿದೆ ವಿಶ್ವಾಸ ಹಾಗೂ ಸಂತಸ ತುಂಬಿದ ಮತ್ತೊಂದು ವರ್ಷ. ಈ ಬ್ಯಾಂಕ್ ಡೇ ಎಸ್ಬಿಐ ತನ್ನ ಗ್ರಾಹಕರು, ಸಿಬ್ಬಂದಿ, ಸ್ಟೇಕ್ ಹೋಲ್ಡರ್ಸ್ ಮತ್ತು ಅವರ ಕಠಿಣ ಪರಿಶ್ರಮ ಮತ್ತು ನಂಬಿಕೆಯು ಎಸ್ಬಿಐಗೆ ರಾಷ್ಟ್ರದ ಜನರ ಕನಸುಗಳನ್ನು ಈಡೇರಿಸಲು ಸಹಾಯ ಮಾಡುತ್ತಿರುವ ಎಲ್ಲರಿಗೂ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಿದೆ. ಹ್ಯಾಪಿ ಬ್ಯಾಂಕ್ ಡೇ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮತ್ತಿದೀಗ ಕೇಳೋಣ ರೈತರಿಗೆ ಸಲಹೆ.

ಜನಪದ ಗೀತೆಯನ್ನು ಕೇಳಿ ಬರೋಣ.